ಚಿತ್ರಗೀತೆಯನ್ನು ಕೇಳಿದಿರಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ನಾಡುನಾಡಿ. ಇದರಲ್ಲಿ ಜಿಎನ್ ಶ್ರೀಹರಿರಾವ್ ಮತ್ತು ಜಿಎನ್ ಚಿತ್ತರಂಜನ್ ರಾವ್ ಅವರೊಡನೆ ಸಂದರ್ಶನ ಕೇಳುವಿರಿ. ಮತ್ತೆ ನಾಳಿನ ಕಿಸಾನ್ ವಾಣಿಯಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕಡೆಯಿಂದ ಮಡಿಕೇರಿನ ಭಾರತೀಯ ವಿದ್ಯಾಭವನದಲ್ಲಿ ಇಂದು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಮತ್ತು ಮಹಾಯೋಗಿ ವೇಮನ ಇವರ ಹುಟ್ಟುಹಬ್ಬದ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂವಯ್ಯನವು ಶ್ರೀ ಸಿದ್ದರಾಮೇಶ್ವರನವು 12ನೇ ಶತಮಾನದ ಪ್ರಮುಖ ವಚನಕಾರರು ಮಾತ್ರ ಅಲ್ಲ, ಕಾಯಕಯೋಗಿ ಸಹ ಹೌದು. ಹಂಗೆ ಕವಿ ವೇಮನ ಸಾಹಿತಿಯಾಗಿ ಎಲ್ಲವೂ ಸಮಾಜದಲ್ಲಿ ಸಮಾನ ಬದುಕು ಕಟ್ಟಿಕಂಬಂಗೆ ಆಕೆ ಶ್ರಮ ಪಟ್ಟು ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ, ಸಾಹಿತಿ ಫಾಗು ಹಳಕಟ್ಟಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಸಹಾಯಕ ನಿರ್ದೇಶಕ ಚಿನ್ನಸ್ವಾಮಿ ಸೇರಿದಂಗೆ ಗಣ್ಯರು ಹಾಜರಿದ್ದು. ಇದೇ ತಿಂಗಳ 21 ಮತ್ತು 23ನೇ ತಾರೀಕಿಗೆ ಕರ್ನಾಟಕ ಲೋಕಾಯುಕ್ತದ ಉಪ ಲೋಕಾಯುಕ್ತರಾದ ಗೌರವಾನ್ವಿತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರನವು ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು 21ನೇ ತಾರೀಕು ಹೊತ್ತಾರೆ 10:30 to 11:30 ಮುಟ್ಟ, ಹಂಗೆ ಮಧ್ಯಾಹ್ನ 2:30 to 5:00 ಮುಟ್ಟ ಮಡಿಕೇರಿನ ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ ಸಾರ್ವಜನಿಕರ ಕುಂದುಕೊರತೆ ವಿಚಾರಣೆ ಮಾಡಿವೆ. ಹಂಗೆ 23ನೇ ತಾರೀಕು ಮಡಿಕೇರಿನ ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ ದಾಖಲಾಗಿರುವ ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಪುಕಾರುದಾರರು ಮತ್ತು ಅವರ ಎದುರುದಾರರ ಹಾಜರಿಲಿ ಕಾನೂನು ರೀತಿ ವಿಚಾರಣೆ ನಡೆಸಿವೆ ಅಂತ ಗೊತ್ತಾಗಿದ್ದು, ಸರ್ಕಾರಿ ಅಧಿಕಾರಿಗ ಚಾಕರಿಗಾರರು ಯಾರಿಂದ ಸಹ ತೊಂದರೆ ಆಗಿದ್ದರೆ ಸಾರ್ವಜನಿಕರು ಸರಿಯಾದ ದಾಖಲೆಗಳೊಟ್ಟಿಗೆ ಪುಕಾರು ಕೊಡಕಂತ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿದಳು. ಭರವಸೆನ ಆಟಗಾರ ಕೊಡಗು ಜಿಲ್ಲೆನ ಪಾಲೂರು ಗ್ರಾಮದ ಸೂದನ ಎಸ್ ಡಾಲಿನವು ಅಂತಾರಾಷ್ಟ್ರೀಯ ಮಟ್ಟದ ಮಾಸ್ಟರ್ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ರಾಷ್ಟಕ್ಕೆ ಕೀರ್ತಿ ತಂದಳು. ಶ್ರೀಲಂಕಾದ ಸುಗತಾ ದಾಸ ಆಟದ ಅಂಗಳಲ್ಲಿ ನಡೆದ 800 ಮತ್ತು 1500 ಮೀಟರ್ ಸ್ವೀಪಲ್ ಚೇಸ್ ಓಟದ ಪೈಪೋಟಿಲಿ ಮೂರನೇ ಸ್ಥಾನ ಮತ್ತು 3000 ಮೀಟರ್ ಸ್ವೀಪಲ್ ಚೇಸ್ ಓಟಲಿ ಎರಡನೇ ಸ್ಥಾನ ಪಡ್ಕೊಂಡಿರುವ ಇವು ಕೃಷಿಕ ಸೂದನ ಪೂವಮ್ಮ ಮತ್ತು ದಿವಂಗತ ಸೋಮಪ್ಪನವರ ಮಂಗ. ಕಾಲೇಜು ಶಿಕ್ಷಣ ಇಲಾಖೆ ಮಡಿಕೇರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರ ಕಡೆಯಿಂದ ಐನ್ಮನೆ ಕೆಫೆ ಇವರ ಕೂಡುಕೂಟಲಿ ರಾಜ್ಯ ಮಟ್ಟದ ಜಾನಪದ ಬುಡಕಟ್ಟು ಕೊಂತದ ಪೈಪೋಟಿ ನಾಳೆ ಹೊತ್ತಾರೆ 10 ಗಂಟೆಯಿಂದ ಮಡಿಕೇರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಬಾಡಿಲಿ ನಡೆಯಕುಟ್ಟು. ಕಾರ್ಯಕ್ರಮದಲ್ಲಿ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಮಾಜಿ ಅಧ್ಯಕ್ಷರಾದ ಬಿಎಸ್ ತಮ್ಮಯ್ಯ ಸೇರಿದಂತೆ ಗಣ್ಯರು ಭಾಗವಹಿಸುವಂತ ಗೊತ್ತಾವುಟು. ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದ ಬಗೆಯಲ್ಲಿ ನರಿಯಂದಡ ಗ್ರಾಮ ಪಂಚಾಯಿತಿಗೆ ಸೇರಿದ ನರಿಯಂದಡ, ಕೋಕೇರಿ, ಚೇಲಾವರ ಗ್ರಾಮಗಳಲ್ಲಿ ತಹಶೀಲ್ದಾರ್ನವರ ಮುಂದಾಳುತನಲ್ಲಿ ನಾಳ್ದು 21ನೇ ತಾರೀಕು ಹೊತ್ತಾರೆ 10 ಗಂಟೆಗೆ ನರಿಯಂದಡ ಸರ್ಕಾರಿ ಮಿಡ್ಲ್ ಸ್ಕೂಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆದದೆ ಅಂತ ಮಡಿಕೇರಿ ತಾಲೂಕು ತಹಶೀಲ್ದಾರ್ ಪಿಎಸ್ ಮಹೇಶ್ ನವು ತಿಳಿಸೋಳು. F6 ಹುದಿಕೇರಿ ಫೀಡರ್ಲಿ ತುರ್ತು ನಿರ್ವಹಣೆ ಕಾರ್ಯ ಇರುವುದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆ ಮುಟ್ಟ ಬಲ್ಯಮಂಡೂರು, ಚಿಕ್ಕಮಂಡೂರು, ತಾವರೆಕೆರೆ, ಮೂಟಗೇರಿ ಸುತ್ತಮುತ್ತ ಕರೆಂಟ್ ಸಪ್ಲೈ ಸರಿಯಾಗಿ ಇರದುಲೆ, ಸಾರ್ವಜನಿಕರು ಸಹಕಾರ ಕೊಡಕು ಅಂತ ಸೆಸ್ಕ್ ಇಇ ಅನಿತಾ ಬಾಯಿನವು ಕೇಳಿಕೊಂಡಳು. ಮಡಿಕೇರಿ ತಾಲೂಕು 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನನ ವಿರಾಜಪೇಟೆ ಕ್ಷೇತ್ರದ ಶಾಸಕ ಕೊಂಬಾರನ ಜಿ ಬೋಪಯ್ಯನವು ಅನಾವರಣ ಮಾಡಿದು. ಆಮೇಲೆ ಮಾತಾಡಿದ ಅವು ಸಮ್ಮೇಳನ ಯಶಸ್ವಿಯಾಗಲಿ ಅಂತ ಹಾರೈಸಿದವು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಂಪಿ ಕೇಶವ ಕಾಮತ್, ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ಸೇರಿದಂತೆ ಸದಸ್ಯರು ಕಾರ್ಯದರ್ಶಿಗ ಈ ಸಂದರ್ಭ ಹಾಜರಿದ್ದು ಕರೆಂಟ್ ಸಮಸ್ಯೆಗ ಇದ್ದರೆ ಅದನ್ನು ಸರಿಮಾಡಿಕಾಗಿ ಮಡಿಕೇರಿ ಉಪವಿಭಾಗದ ಹಾಕತ್ತೂರು ಹೈಸ್ಕೂಲ್, ಗೋಣಿಕೊಪ್ಪ ಉಪವಿಭಾಗದ ದೇವರಪುರ ಲೈಬ್ರರಿ, ವಿರಾಜಪೇಟೆ ಉಪವಿಭಾಗದ ತೋರಾ ಕೆದಮಳ್ಳೂರು ಸಮುದಾಯ ಭವನಲ್ಲಿ, ಕುಶಾಲನಗರ ಉಪವಿಭಾಗದ ವಾಲ್ನೂರು ತ್ಯಾಗತ್ತೂರು ಸಮುದಾಯ ಭವನ ಮತ್ತು ಸೋಮಾರ್ಪೇಟೆ ಕಣಗಾಲು ಹೈಸ್ಕೂಲ್ಗಳಲ್ಲಿ ನಾಳ್ದು 21ನೇ ತಾರೀಕು ವಿದ್ಯುತ್ ಅದಾಲತ್ ನಡೆಯಕ್ಕಿದ್ದು ಈ ಮೇಲಿನ ವ್ಯಾಪ್ತಿಗೆ ಸೇರಿದ ಸಾರ್ವಜನಿಕರು ಆಯಾ ಸಭೆಗಳಿಗೆ ಹಾಜರಾಗಿ ತಮ್ಮ ಪುಕಾರುಗಳನ್ನ ಒಪ್ಪಿಸಕಂತ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಡಬಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಉತಾಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ನಾಪೋಕ್ಲುವಿನ ಸುತ್ತಮುತ್ತಲಿನ ಜನತೆಗೊಂದು ಸಂತೋಷದ ಸುದ್ದಿ. ದಿನಸಿ ಮತ್ತು ಗೃಹ ಬಳಕೆ ವಸ್ತುಗಳನ್ನು ನಾಪೋಕ್ಲು ವ್ಯಾಪ್ತಿಯ 10 ಕಿಲೋಮೀಟರ್ ಒಳಗಡೆ ಡೆಲಿವರಿ ಮಾಡಿಕೊಡಲಾಗುವುದು. ಪ್ರತಿ ಕಿಲೋಮೀಟರ್ಗೆ 10 ರೂಪಾಯಿ. ಮಾಹಿತಿಗೆ ಸಂಪರ್ಕಿಸಿ ಚಾಂಪಿಯನ್ಸ್ ಹೋಮ್ ಡೆಲಿವರಿ ನಾಪೋಕ್ಲು. ಕಾಲ್ 9008618551. ಪಾಕಶಾಲಾ ಪಾಕಶಾಲಾ ಹೋಟೆಲ್ ಉದ್ಯಮದಲ್ಲಿ ಖ್ಯಾತಿ ಗಳಿಸಿರುವ KN ವಾಸುದೇವ ಅಡಿಗಾವರ ಪಾಕಶಾಲಾ ಇದೀಗ ಮಡಿಕೇರಿಯಲ್ಲಿ. ಶುಚಿ, ರುಚಿ ಮತ್ತು ವೈವಿಧ್ಯಮಯ ತಿನಿಸುಗಳಿಗೆ ಇನ್ನೊಂದು ಹೆಸರು ಪಾಕಶಾಲಾ. ಸಸ್ಯಹಾರಿ ಊಟೋಪಚಾರಕ್ಕಾಗಿ ಪಾಕಶಾಲಾ, ರೆಡ್ ಬ್ರಿಕ್ಸ್ ಇನ್ ಕೊಹಿನೂರು ರೋಡ್, ಮಡಿಕೇರಿ. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್, ಗೋಣಿಗೊಬ್ಬಲು. ನಮ್ಮಲ್ಲಿ ಎಲ್ಲಾ ವಿಧದ ಮನೆ ಬಳಕೆಯ ಜನರೇಟರ್ಗಳು, ಸ್ಟೀಲ್ ಹಸ್ಕೋಬರ್ನ, ಕಿಸಾನ್ ಕ್ರಾಫ್ಟ್ ವೀಡ್ ಕಟರ್ಗಳು, ಸ್ಪ್ರೇ ಮಿಷನ್ಗಳು, ಕೀಟನಾಶಕಗಳು ದೊರೆಯುತ್ತವೆ. ಅಲ್ಲದೆ ಎಲ್ಲದರ ಸ್ಪೇರ್ ಪಾರ್ಟ್ಸ್ ಮತ್ತು ಸರ್ವಿಸ್ ಕೂಡ ಲಭ್ಯವಿದೆ. ಸಂಪರ್ಕಿಸಿ 08274298708, ಮೊಬೈಲ್ 9972218440 ಅಥವಾ 9448448744. ನಿಮ್ಮ ಮನಕೊಪ್ಪುವ ಮನೋಹರವಾದ ಫ್ಯಾನ್ಸಿ ಆಭರಣಗಳು, ಕಾಸ್ಮೆಟಿಕ್ಸ್, ಪರ್ಫ್ಯೂಮ್, ಫ್ಯಾನ್ಸಿ ವೆಡ್ಡಿಂಗ್ ಕಲೆಕ್ಷನ್, ಸ್ಪೋರ್ಟ್ಸ್ ಐಟಮ್ಸ್, ಬ್ಯಾಗ್, ಗೋಲ್ಡ್ ಕವರಿಂಗ್ ಆಭರಣಗಳು, ಗಿಫ್ಟ್ ಅಂಡ್ ಸ್ಟೇಷನರಿ ಐಟಮ್ಸ್ ನಮ್ಮಲ್ಲಿ ಲಭ್ಯ. ಭೇಟಿ ನೀಡಿ ಅಶೋಕ ಸ್ಟೋರ್ಸ್ ನಿಯರ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್, ನಾಪೋಕ್ಲು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಸೋಫಾ, ಸ್ಟೀಲ್ ಅಲ್ಮರಾ ಎಲ್ಲಾ ಐಟಮ್ಸ್ಗಳ ಮೇಲೆ 20% ಡಿಸ್ಕೌಂಟ್, ಜೊತೆಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0272230018. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕಿರುಗೂರು ಗ್ರಾಮ ಪಂಚಾಯತಿ 2022-23 ಸಾಲಿನ ಗ್ರಾಮಸಭೆ ಇದೇ 20ರಂದು ನಾಳೆ ಶುಕ್ರವಾರ ಪೂರ್ವಾಹ್ನ 10:30 ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಪಿ ಡಿ ಜೀವನ್ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಶ್ರೀ ಗುರುಶಾಂತಪ್ಪ ಅವರ ಸಮ್ಮುಖದಲ್ಲಿ ಕಿರುಗೂರು ಸಮುದಾಯ ಭವನ ಕಟ್ಟಡದಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಕಿರುಗೂರು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಇದೇ January 5-25 ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಹಬ್ಬ. ವಿಶೇಷವಾಗಿ 4 ಗ್ರಾಂನಿಂದ 100 ಗ್ರಾಂ ವರೆಗಿನ ಕೊಕ್ಕೆತಾತಿ ಆಭರಣಗಳು, ಕೊಡಗಿನ ಆಭರಣಗಳ ಅಪರಿಮಿತ ಅನನ್ಯ ಸಂಗ್ರಹ. ನಮ್ಮ ಡಿಸೈನರ್ಸ್ ರವರಿಂದ ನಿಮಗಿಷ್ಟವಾದ ಆಭರಣಗಳನ್ನು ವಿನ್ಯಾಸಗೊಳಿಸಿ ಆರ್ಡರ್ ಮಾಡಿಸಬಹುದು. ಮುಳಿಯಾ ಜುವೆಲ್ಸ್, ಮಡಿಕೇರಿ ಹಾಗೂ ಗೋಣಿಕೊಪ್ಪಲು. ಇದು ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ. ಇವರ ಪ್ರಕಟಣೆ: ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ತಡೆಗಟ್ಟುವ ಸಲುವಾಗಿ ಸರ್ಕಾರಿ ಆದೇಶದಂತೆ ವಿಶೇಷ ಆನೆ ಕಾರ್ಯಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಈ ಕಾರ್ಯಪಡೆಗೆ ಮಡಿಕೇರಿ, ಸೋಮವಾರಪೇಟೆ ಹಾಗೂ ವಿರಾಜಪೇಟೆಗಳಲ್ಲಿ ಉಪಕೇಂದ್ರಗಳನ್ನು ತೆರೆಯಲಾಗಿದ್ದು, ಸದರಿ ಆನೆ ಕಾರ್ಯಪಡೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಹಂತದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಆನೆ ಕಾರ್ಯಪಡೆಗೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರು ಸಂಪರ್ಕಿಸಲು ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದ್ದು, ಸಹಾಯವಾಣಿ ಸಂಖ್ಯೆ 8271244444. ರೈತರ ಜಮೀನುಗಳಿಗೆ, ತೋಟಗಳಿಗೆ, ಸಾರ್ವಜನಿಕ ಪ್ರದೇಶಗಳಿಗೆ ಕಾಡಾನೆಗಳು ಬಂದ ಸಂದರ್ಭದಲ್ಲಿ ಕೂಡಲೇ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದೆ. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ಮಾರ್ಗದರ್ಶಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. 12ನೇ ಶತಮಾನದ ಶಿವಶರಣಗಳಾಯ್ತಿಂಜ ಶಿವಯೋಗಿ ಸಿದ್ದರಾಮೇಶ್ವರ ಕನ್ನಡ ಕಾವ್ಯಾಪಿನ ಸಮಕಾಲೀನ ವಚನ ಕೂಡ್ನಕ್ಕೆ ಸಾಹಿತ್ಯಕಾರಂಗಳಾಯ್ತಿಂಜ ತಂದು ಮಡಿಕೇರಿ ನಗರಸಭೆ ಅಧ್ಯಕ್ಷಗಳನ್ನ ನೆರವಂಡ ಅನಿತಾ ಪೂವಯ್ಯ ಎಣ್ಣುಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಂಜ, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಕೂಡು ಕೂಟತ್ ಮಡಿಕೇರಿಯ ಭಾರತೀಯ ವಿದ್ಯಾಭವನತ್ ಇಂದು ನಡೆದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಪಿಂಜ ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮದ ಕೂಡಿಯಾಡಿತಕ್ಕ ಪರಂದ ಅವು ಕವಿ ಪಿಂಜ ಸಾಹಿತ್ಯಾಳಾಯ್ತಿಂಜ ಮಹಾಯೋಗಿ ವೇಮನ ಸಮಾಜತ್ ಎಲ್ಲರೂ ಸಮಾನ ಬದುಕು ಕಟ್ಟಿಯೋ ನಟದು ನೈಚಿ ತಿಂಜತ್. ಇಂಥ ಮಹನೀಯಂಗಡ ಜಯಂತಿ ಬರೀ ಆಚರಣೆ ಆಕತೆ ಅಂಡ ತತ್ವ ಆದರ್ಶತ್ನ ಎಲ್ಲರೂ ಪಾಲನೆ ಮಾಡಿತು ನಲ್ಲ ಸಮಾಜ ಕಟ್ಟು ಅವಶ್ಯಕತೆ ಉಂಡುಂದ ಅರಿಚಿಟತ್. ಸರಸ್ವತಿ ಡಿಎಡ್ ಕಾಲೇಜರ ಪ್ರಿನ್ಸಿಪಲ್ ಕುಮಾರ್ ತಕ್ಕ ಪರಂದಿತ್ತು ಶಿವಯೋಗಿ ಸಿದ್ದರಾಮೇಶ್ವರ ಪಿಂಜ ಮಹಾಯೋಗಿ ವೇಮನ ಅಂಡ ವಚನ ಸಾಹಿತ್ಯದ ಮೇದ ಮಾಹಿತಿ ಮಾಡಿಕೊಡ್ತತ್. ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಗಳನ್ನು ಚಿನ್ನಸ್ವಾಮಿ ಕುಂಡನಿಕೆ ಮುಖ್ಯಪಟ್ಟವು ಕಾರ್ಯಕ್ರಮದ ಹಾಜರಿಂಜತ್. ಪಡಿಪ ಮಕ್ಕಳ ಮೇದ ಉಪಾಧ್ಯಾಯರ ಕೂಡ ಅಪ್ಪ ಅವಗಡ ಜವಾಬ್ದಾರಿಕೆಯು ಮುಖ್ಯ ಅಂದು ವಿಕಸನ ಮಾರ್ಗದರ್ಶಕಗಳು ಆನ ಅಂತಾರಾಷ್ಟ್ರೀಯ ಅಥ್ಲೀಟ್ ಟಿ ತಮ್ಮಡ ಅರ್ಜುನ್ ದೇವಯ್ಯ ಅಣ್ಣಿಚಿ. ಕೊಡಗು ವಿಕಸನ ಸಂಸ್ಥೆ ಪಿಂಜ ಸ್ಕೂಲ್ ಶಿಕ್ಷಣ ಪಿಂಜ ಸಾಕ್ಷರತಾ ಇಲಾಖೆಯ ಕೂಡು ಕೂಟತ್ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಮಕ್ಕ ಮಾಡಿಡಿಯ ತಯಾರಿಯ ಮೇದ ಸೋಮ